ಲಕ್ಷಣಗಳು. ಏಳನೇ ಶ್ಲೋಕದವರೆಗೆ ಸರ್ವಾಣಿ ಭೂತಾನಿ ಆತ್ಮೈವ, ಯಾವ ಮುಕ್ಷು ಸಂಥಿಂಗ್ ರಾಂಗ್. ಇದು ಮೊದಲ ಅದೆಲ್ಲ ಕ್ಲೋಸ್ ಮಾಡಿ ಒಂದು ಬಿಟ್ಟು, ಅದು ಬಿಟ್ಟು ಮೊದಲನೇ ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ. ನಿಮ್ ಕೈ ಅದ ಬರ್ತದೆ, ಅದು ಕ್ಲೋಸ್ ಅಲ್ಲ, ಅದು ಅದೆಲ್ಲ ಫುಲ್ ಮಾಡಿ. ಹಾ, ಹಂಗೆ ಮಾಡಿದ್ರೆ ಕ್ಲೋಸ್, ಎಲ್ಲ ಕ್ಲೋಸ್ ಮಾಡಿ. ಆಯ್ತಾ? ಅಲ್ಲಿ ಮೇಲಿನೊಳಗೆ ಕೊನೆಯದೇನಿದೆ ಓದಿದ್ದು ಅದು ಬೇಡ, ಅದು ಕ್ಲೋಸ್ ಮಾಡಿ. ವಾಸ್ ಕ್ಲೋಸ್ ಮಾಡಿ, ರೆಕಾರ್ಡಿಂಗ್ ಕ್ಲೋಸ್ ಮಾಡಿ. ಹಂಗಿದೆ ಏನಿದೆ ಮೂರನೇದ್ದು? ಅದು ಕ್ಲೋಸ್ ಮಾಡಿ. ಕೊನೆಯದು ಯಾವುದು? ಹಾ, ಮಾಸ್ಟರ್ ಅಷ್ಟೇ. ಈಗ ಇದು ವಾಲ್ಯೂಮ್ ಕೊಡಿ, ಕೊಡಿ ಇನ್ನೊಂದು ಕೊಡಿ, ಅದು ಕೊಡಿ ಮಾಸ್ಟರ್, ಮಾಸ್ಟರ್ ಇನ್ನೊಂದು ಮಾಸ್ಟರ್ ಕೊಡಿ, ಇನ್ನೊಂದು ಕೊಡಿ ಸಾರ್ ಕೊಡಿ. ಕಳಿಸ್ತದ ನನಗೆ ಯಾರು ಅದನ್ನೇ ಕೆಲಸ ಕೇಳಿಸ್ ಒಂದು ರೌಂಡ್ ಹೋಗ್ಬಂದ್ಬಿಟ್ಟಾರೆ, ಯಾರ್ಯಾರು ಬಂದು ಮಾತಾಡ್ತಾರೆ. ಯಸ್ಮಿನ್ ಸಮಯ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಸದ್ಗುರುವಿನ ಉಪದೇಶವು ಪ್ರಾಪ್ತವಾದ ಆ ಸಂದರ್ಭದಲ್ಲಿ ಸರ್ವಾಣಿ ಭೂತಾನಿ ಆತ್ಮನ್ಯೇವ ಆತ್ಮೈವ ಅಭೂ, ಸಕಲ ಜೀವರಾಶಿಗಳು ನನ್ನ ಆತ್ಮವೇ ಅನ್ನುವುದು ಯಾವಾಗ ಸ್ಪಷ್ಟವಾಗಿರುತ್ತದೆ? ಯಾವ ಮಹಾವಾಕ್ಯ ಉಪದೇಶದ ಸಮಯದಲ್ಲಿ, ಸಮಯದಲ್ಲಿ ಎಲ್ಲೆಲ್ಲಿ ಏನೇನು ಜೀವಭೂತ ರಾಶಿಗಳಿದೆಯೋ ಅವೆಲ್ಲವೂ ಆತ್ಮ ಸ್ವರೂಪವೇ ಆಗಿದೆ, ಆ ಆತ್ಮನೇ ನಾನು ಎನ್ನುವುದು ಯಾರಿಗೆ ಸ್ಪಷ್ಟವಾಗುತ್ತದೆಯೋ, ವಿಚಾರಣತಃ ಯಾರಿಗೆ ಈ ಪ್ರಕಾರವಾಗಿ ಜ್ಞಾನವಾಗಿದೆ ಅಂತ ಅರ್ಥ. ಆ ಜ್ಞಾನವಾಗಿದೆ ಅನ್ನೋ ಶಬ್ದ ನಾನು ಸ್ಪಷ್ಟವಾಗಿದೆ ಅಂತ ಶಬ್ದಕ್ಕೂ ಹೋಗ್ತಾ ಇದ್ದೀನಿ. ಯಾರಿಗೆ ಅದು ಸ್ಪಷ್ಟವಾಗಿದೆ? ಯಾಕಂದ್ರೆ ಫಿಸಿಕ್ಸ್ ಜ್ಞಾನವೂ ಆಗ್ತದೆ, ಕೆಮಿಸ್ಟ್ರಿ ಜ್ಞಾನವೂ ಆಗ್ತದೆ, ಹಾಗೆ ಆತ್ಮಜ್ಞಾನವೂ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದೊಂದು ವಸ್ತು ಅಲ್ಲ, ಅದೊಂದು ಪದಾರ್ಥ ಅಲ್ಲ, ಅದೊಂದು ಘಟನೆ ಅಲ್ಲ. ಆತ್ಮಜ್ಞಾನ ಆಗೋದು ಅದು ಆಗೋದು ಅಲ್ಲ, ಎಚ್ಚರವೇ ಆಗಿರುವುದಕ್ಕೆ ಎಚ್ಚರ ಮೂಡಿಸುವುದು ಹೇಗೆ? ಜ್ಞಾನದ ಘನವೇ ಆಗಿರುವ ಆತ್ಮನಿಗೆ ಜ್ಞಾನವನ್ನು ಕೊಡುವುದು ಹೇಗೆ? ಕ್ವಾಲಿಫೈ ಮಾಡ್ತೀರಾ? ಹೀಗಾಗಿ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಬಹಳ ಹುಷಾರ ಪ್ರಯೋಗ ಮಾಡಬೇಕು. ವಿಜಾನತಃ, ತಿಳಿದಿದೆಯೋ? ಏನೆಂದು ತಿಳಿದಿದೆ? ತಿಳಿವೇ ತಾನೆಂದು ತಿಳಿದಿದೆಯೋ? ತಿಳಿವೇ ತಾನು. ತತ್ರ ಕೋಮುಹಃ, ಅಂಥವನಲ್ಲಿ ಮೋಹ ಎಲ್ಲಿಯದು? ಕಶೋಕ, ಶೋಕ ಇದೆ. ವ್ಯವಹಾರದಲ್ಲಿ ನಾವು ಶೋಕ ಅಂತ ಕರೆದರೂ ಕೂಡ ಅದು ಏನದು ಶೋಕ? ಈ ಒಂದು ದುಃಖ ಅಂತ ಕರ್ತೀವಿ, ಏನದು ದುಃಖ? ಅತೃಪ್ತ ಭಾವ, ಅತೃಪ್ತ ಭಾವ, ಡಿಸ್ಕಂಟೆಂಟ್ಮೆಂಟ್. ಭೌತಿಕ ಶಾರೀರಿಕ ಪ್ರವೃತ್ತಿಯೇ ಇರಲಿ, ವಾಚಿಕ ಪ್ರವೃತ್ತಿಯೇ ಇರಲಿ, ಮಾನಸಿಕ ಪ್ರವೃತ್ತಿಯೇ ಇರಲಿ, ವ್ಯಾವಹಾರಿಕ ಲೌಕಿಕವಾದ ಸಂಗ್ರಹಗಳಿರಲಿ ಅಥವಾ ಸಂಬಂಧಗಳಿರಲಿ, ಎಲ್ಲ ಸಂದರ್ಭಗಳಲ್ಲಿ ಕೂಡ ಏನು ನಮ್ಮದೊಂದು ಅತೃಪ್ತ ಭಾವ ಅದು, ಅದಕ್ಕೆ ಕಣ್ಣೀರಿರುವುದಿಲ್ಲ. ಆ ಅತೃಪ್ತ ಭಾವಕ್ಕೆ ಕಣ್ಣೀರಿರುವುದಿಲ್ಲ. ಅದನ್ನ ಕಣ್ಣೀರು ತುಂಬಿಸಿದವರೆಲ್ಲ ದುಃಖಿಸ್ತಾ ಇದ್ದಾರೆ ಅನ್ನೋ ತಪ್ಪಾಗ್ತದೆ. ದುಃಖಕ್ಕೆ ಕಣ್ಣೀರಿಲ್ಲ, ಮತ್ತು ಚಿದಾನಂದ ಆನಂದ ಇದೆಯೋ ಆ ಆನಂದಕ್ಕೆ ಹಲ್ಲು ಸಹಿತವಾದ ನಗುವೂ ಇಲ್ಲ. ಲಾಜಿಕ್ ಏನ್ ಹೇಳ್ತದೆ ಅಂದ್ರೆ, ಹಲ್ಲ ಇದ್ದಿದ್ದಿಲ್ಲ ಅಂದ್ರೆ ನಮಗೆ ಆತ್ಮಜ್ಞಾನನೇ ಆಗೋದಿಲ್ಲ ಅಂತ ಅಂತೀವಿ, ಅದು ಕೂಡ ತಪ್ಪಂತ. ಹಾಗಾದ್ರೆ ಏನದು ದುಃಖ? ದುಃಖ ಇದು ಅತೃಪ್ತ ಭಾವ. ಏನು ಕೊಟ್ಟರು ತೃಪ್ತಿ ಇಲ್ಲ, ಅತೃಪ್ತ. ಹಣ ಕೊಡಿ ಅತೃಪ್ತ, ಮಕ್ಕಳನ್ನ ಕೊಡಿ ಅತೃಪ್ತ, ಮನೆ ಕೊಡಿ ಅತೃಪ್ತ, ಐಶ್ವರ್ಯ ಕೊಡಿ ಅತೃಪ್ತ, ಬಂಧುಗಳು ಬಂದ್ರೆ ಅತೃಪ್ತ, ಮಿತ್ರರು ಬಂದ್ರೆ ಅತೃಪ್ತ. ಮೊದಲು ಇಲ್ಲ ಇಲ್ಲ ಅಂತ ಅತೃಪ್ತ ಆಗಿತ್ತ, ಈಗ ಇದ್ರೂ ಅತೃಪ್ತ. ಇಬ್ಬರಲ್ಲಿ ಯಾರು ಶ್ರೇಷ್ಠರು? ಇಲ್ಲದೇ ಇದ್ದು ಅತೃಪ್ತರಾದವು ಶ್ರೇಷ್ಠರು, ಇದ್ದು ಅತೃಪ್ತರಾದವು ಶ್ರೇಷ್ಠರು. ಇಬ್ಬರು ಒಂದೇ, ಆಲ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ಅತೃಪ್ತ ಭಾವ, ಈ ಅತೃಪ್ತ ಭಾವದಿಂದ ಕೂಡಿದಂಥವನು ಆತ್ಮಜ್ಞಾನದಲ್ಲಿಯೇ ತೃಪ್ತನಾಗ್ತಾನೆ. ಅದು ಹೇಗಿರ್ತದೆ? ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮಿಗಚ್ಛತಿ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಪೂರ್ಣವು ಬಂದಾಗ ಎಲ್ಲ ಬಂದೋಯ್ತಲ್ಲ, ಇನ್ನೇನು ದುಃಖಿಸಬೇಡಪ್ಪ, ಅದು ಹೇಗಿದೆಯೋ ಹಾಗೆ. ಇಲ್ಲಿ ಬರೋದು ಹೋಗೋದು ಬರೀ ಔಪಚಾರಿಕವಾದ ಶಬ್ದ. ಎಲ್ಲ ಜೀವರು ಆ ಭಗವಂತನಿಂದಲೇ ಬಂದಾರೆ ಬಂದಾರೆ ಬಂದಾರೆ ಬಂದಾರೆ ಬಂದಾರೆ. ಬಂದು ಬಂದು ಬಂದು ಬಂದು ಬಂದು ಭಗವಂತ ಏನಾಗ್ಬಿಟ್ಟ? ಖಾಲಿ ಆಗುತ್ತೆ. ಹೇಗೆ ಎಲ್ಲ ಜೀವರು ಎಲ್ಲಿ ಬಂದ್ರು? ಅಲ್ಲಿ ಬಂದ್ರು ಒಪ್ಕೋತೀರಾ? ನಾವೆಲ್ಲ ಇದ್ದೇವೆ, ಅವನೇ ಇಲ್ಲ. ಯಾಕಪ್ಪ? ಅವನೇ ನಾವಾಗೆಲ್ಲ ಬಂದ್ಬಿಡ್ತೀವಿ, ಯಾರು ಒಪ್ಪೋದಿಲ್ಲ. ಹೇಗೆ ನಿನ್ನ ಹುಡುಕಾಟ ಹಾಗೆ ಇದೆ? ದೇವ್ರ ಎಲ್ಲಿದ್ದಾನೆ, ದೇವ್ರ ಹೇಗಿದ್ದಾನೆ, ದೇವ್ರ ಏನ್ ಮಾಡ್ತಾನೆ, ದೇವ್ರ ಯಾಕೆ ಕಾಣುವಲ್ಲ, ದೇವ್ರ ಬೇಕು ನಮಗೆ, ದೇವ್ರ ಜೊತೆ ಮಾತಾಡಬೇಕು. ಮತ್ತೆ ಬಳಸಿದವರು ಸ್ವಾಮೀಜಿ, ಅಜ್ಞಾನದ ಸಮಯದಲ್ಲಿ, ಅವಿವೇಕದ ಸಮಯದಲ್ಲಿ, ವಿಚಾರದ ಕೊರತೆಯ ಸಂದರ್ಭದಲ್ಲಿ ಆ ಶಬ್ದಗಳನ್ನು ಹಾಗೆ ಬಳಸ್ಬೇಕು, ಅಲ್ಲೇ ಬಳಸ್ಬೇಕು. ವಿಚಾರದ ಕೊರತೆಯ ಸಂದರ್ಭದಲ್ಲಿ ಜೀವ ಭೂತರಾಶಿಗಳು ಹುಟ್ಟಿಕೊಂಡು ಜೀವನ ಉಂಟಾದ, ಜಗತ್ತು ಉಂಟಾಯಿತು, ಎಲ್ಲವೂ ಉಂಟಾಯಿತು. ಅಜ್ಞಾನ ಸಂದರ್ಭದಲ್ಲಿ ಅವನಿಂದಾಗಿ ಎಲ್ಲವೂ ಇದೆ. ಅಜ್ಞಾನದ ಸಂದರ್ಭದಲ್ಲಿಯೇ ಮರಳಿ ಇವೆಲ್ಲವೂ ಅವನಲ್ಲೇ ಹೋಗ್ತವೆ. ಅದೆಲ್ಲ ಬಿಡಪ್ಪ, ಸದ್ಯ ಅವ ಹೇಳಿದ್ದಾನೆ, ಸದ್ಯ ಅವ ಹೇಳಿದ್ದಾನೆ. ಅವನಿಂದಲೇ ಬಂತು, ಅವನಿಂದಲೇ ಇದೆ, ಅವನಿಗೆ ಮರಳಿ ಹೋಗ್ತದೆ. ಎಲ್ಲ ಸುಂದರವಾದ ಶಬ್ದ. ನಮ್ಮನೆಗೆ ಏನು ಭಿಕ್ಷುಕ ಬರ್ತಾನೆ, ಅವನಿಗೆ ಮಾತಾಡ್ತಾನೆ, ನಾವು ಒಪ್ಕೋತೀವಿ. ಈ ಸದ್ಯ ಎಲ್ಲಿದ್ದಾನೆ ಹೇಳ? ಈ ಸದ್ಯ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಕಾಶಿ ವೈಕುಂಠದ ಮೊದಲನೇ ಜೀವ ಹೊತ್ಕೊಂತಾರೆ. ಅವಾಗ ಎಲ್ಲಿದ್ದ? ಹೇಗಿದ್ದ? ಎಷ್ಟು ಕಲ್ತು? ವಾಟ್ ವಾಸ್ ದಿ ವೇಟ್? ಹೌ ವಾಸ್ ಇಸ್ ಬಾಡಿ ಲ್ಯಾಂಗ್ವೇಜ್? ಹೇಗಿದ್ದ? ಏನೋ ಉತ್ತರ ಅಲ್ಲಿ ಇದ್ದಾನೆ ಅಂದಮೇಲೆ ಉತ್ತರ ಕೊಡಬೇಕಾಗ್ತದೆ. ಚತುರ್ಭುಜಧಾರಿ, ಶಂಖಚಕ್ರ ಗದಾಧಾರಿ, ವಿಷ್ಣು ಸ್ವರೂಪ. ಥ್ಯಾಂಕ್ ಯು. ಇದೇನಮ್ಮ ಹೋಗು ಹೋಗು, ನಿನ್ನ ನೋಡ್ತಾ ನೋಡಿಲ್ಲ ಕೂಡ. ಯಾವಾಗ ನೀವು ಭಗವಂತನನ್ನ ಒಂದು ಜಾಗದಲ್ಲಿ ಇಟ್ಟು ಅವನಿಗೆ ರೂಪ, ಆಕಾರ, ಗುಣ, ಬಣ್ಣ, ಕೆಲಸ ಎಲ್ಲ ಹಚ್ಚಿಬಿಡ್ತೀರೋ, ಅವನು ನಿಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನಂತೆ, ಅವನು ಒಬ್ಬ ಏನೋ ದೊಡ್ಡ ದೊಡ್ಡ ದೊಡ್ಡ ದೊಡ್ಡಪ್ಪ ಅಂತ. ಆವಾಗೂ ಕೂಡ ಅತೃಪ್ತ ಭಾವ. ಈ ಅತೃಪ್ತಿ ಕಳ್ಕೊಳ್ಳಿಕ್ಕೆ ಅಂತಾನೆ ಅವನು ವೈಕುಂಠಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ವೈಕುಂಠ ಪ್ಲಸ್ ಅತೃಪ್ತಿ ಇರುತ್ತೆ. ಅಥವಾ ಹಿಂಗೆ ಮಾಡ್ರಿ, ಅತೃಪ್ತಿ ಪ್ಲಸ್ ವೈಕುಂಠ ಮಾಡಿ. ಅತೃಪ್ತಿ ಕಾಯಮಲ್ಲ ಇಲ್ಲಿ. ಅತೃಪ್ತಿ ಪ್ಲಸ್ ಚಾಕ್ಲೇಟ್, ಅತೃಪ್ತಿ ಪ್ಲಸ್ ಬಿಸ್ಕೆಟ್, ಅತೃಪ್ತಿ ಪ್ಲಸ್ ಸೈಟ್, ಅತೃಪ್ತಿ ಪ್ಲಸ್ ಮ್ಯಾರೇಜ್, ಅತೃಪ್ತಿ ಪ್ಲಸ್ ಚಿಲ್ಡ್ರನ್, ಅತೃಪ್ತಿ ಪ್ಲಸ್ ಪ್ಲಸ್ ಪ್ಲಸ್ ಪ್ಲಸ್ ಪ್ಲಸ್ ಪ್ಲಸ್ ಪ್ಲಸ್ ಪ್ಲಸ್ ಅತೃಪ್ತಿ ಪ್ಲಸ್ 75 ಇಯರ್ಸ್. ಅತೃಪ್ತಿ ಹೋಗ್ತಾ ಇದೆಯಾ? ಇದೆ. ಅತೃಪ್ತಿ ಪ್ಲಸ್ ಬರಿಯಲ್ ಗ್ರೌಂಡ್, ಸ್ಮಶಾನ. ಇನ್ನು ಸ್ವಾಮಿ ಯಾವಾಗ ಆದ್ರೆ ಹೋಗಿರ್ತಾನೆ, ಎಲ್ಲಿ ಹೋಗಿರ್ತಾನೆ, ಎಲ್ಲಿ ಹೋಗಿರ್ತಾನೆ, ವೈಕುಂಠಕ್ಕೆ ಅತೃಪ್ತನಾಗೇ ಹೋಗಿರ್ತಾನೆ, ಇನ್ನು ತೃಪ್ತನಾಗಿ ಹೋಗಿರ್ತಾನೆ, ಅತೃಪ್ತನಾಗಿ ಹೋಗ. ಕೇಳಿಸ್ಕೊಳ್ರಿ ಚೇತನ್ ಅವರು, ನೀವು ಎಲ್ಲೇ ಹೋಗ್ರಿ ಅತೃಪ್ತರಾಗಿ ಹೋಗ್ತೀರಿ. ಇಲ್ಲಿ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ ಇನ್ನು ಎಲ್ಲೂ ತೃಪ್ತಿ ಸಿಗೋದಿಲ್ಲ. ಯಾಕೆ? ಆತ್ಮಜ್ಞಾನದಲ್ಲಿಯೇ ತೃಪ್ತಿ ಇದೆ. ಆ ತೃಪ್ತ ಸ್ಥಿತಿಯನ್ನೇ ಆನಂದ ಅಂತ ಹೇಳಲಾಗಿದೆ. ಅಂತಹ ಆನಂದವನ್ನು ಹೊಂದಿದವನಿಗೆ ಕೋ ಮೋಹ ಕಶೋಕ, ಅವನಿಗೆ ಮೋಹ ಎಲ್ಲಿದೆ? ಮೋಹ ಅಂತ ನೋಡೋಣಂತೆ. ಮೋಹ ಶಬ್ದ ಏನು? ಮೋಹ ಶಬ್ದ ಮಮತ್ವ, ಮಮತ್ವ. ಅದರ ಪರಿಭಾಷೆ ಏನು? ಯಾವುದಿದ್ದರೆ ನಾನಿದ್ದೇನೆ, ಯಾವುದು ಇಲ್ಲದೆ ಹೋದಲ್ಲಿ ನಾನೇ ಇಲ್ಲ ಎನ್ನುವ ಭಾವ, ಅದನ್ನು ಮೋಹ ಎಂದು ಕರೆಯುತ್ತಾರೆ. ಯಾವುದೊಂದು ಇದ್ದರೆ ನಾನಿದ್ದೇನೆ, ಅದೊಂದು ಇಲ್ಲದೆ ಹೋದರೆ ನಾನೇ ಇಲ್ಲ ಎನ್ನುವ ಭಾವ, ಅದು ಅದರಲ್ಲಿಯ ಮೋಹವನ್ನು ತೋರಿಸುತ್ತದೆ. ಹಾಸ್ಟೆಲ್ನಲ್ಲಿರೋ ಮಗ ಮನೆಗೆ ಬಂದರೆ ತಾಯಿಗೆ ಅಬ್ಬಾ ಅಂತೂ ನಾನಿದ್ದೇನೆ. ಹಾಸ್ಟೆಲ್ ಮಗ ಮನೆಗೆ ಹಾಸ್ಟೆಲ್ಗೆ ಹೋಗ್ಬಿಟ್ಟ ಅಂತಂದ್ರೆ ಅವನು ಸರಿಯಾಗಿ ಊಟ ಮಾಡ್ತಿರ್ತಾರೆ, ಇವರು ಊಟ ಆಗ್ಬಿಡ್ತಾರೆ, ಈಗ ನಾನೇ ಇಲ್ಲ. ಇದಕ್ಕೆ ಯಾವ ಮೋಹ ಅಂತಾರೆ? ಪುತ್ರ ಮೋಹ, ಧೃತರಾಷ್ಟ್ರನ ಮೋಹ. ಮೋಹ ಎಲ್ಲ ಹೋಗ್ಯಾವ ಅಂತ ಸಿದ್ಧ ಮಾಡ್ಬೇಕು. ಹೆಂಗೆ ಸನ್ಯಾಸ ತಗೊಳ್ರಿ, ತಗೊಳ್ರಿ ಸನ್ಯಾಸ. ಭಯ ಇದೆ ಸುಮನ, ಒಂದು ಕಾಲಲ್ಲೇ ಒಂದು ಕಾಲಲ್ಲೇ ನಾವು ಹೋಗಿದ್ವಿ, ನಾವು ಕಲ್ತಿ, ನಾವು ಉಪನಿಷತ್ ಅಭ್ಯಾಸ ಮಾಡ್ತೀವಿ, ನಮಗೂ ಎಲ್ಲ ತಿಳಿದ್ರೆ ನಮ್ಗೆ ಯಾರಲ್ಲಿಯೂ ಏನೂ ಅಟ್ಯಾಚ್ಮೆಂಟ್ ಇಲ್ಲ. ಹೌದಾ? ಅದ ಸನ್ಯಾಸ ಇಲ್ಲ ಬಳಸ್ತಾ ಇನ್ನೊಂದು ಎರಡು ವರ್ಷ ಬೇಕು. ಅದು ಮೋಹ. ಮೋಹದೊಳಗೆ ಶಬ್ದ ಇಲ್ಲ, ವೃತ್ತಿ ಇಲ್ಲ, ವ್ಯಕ್ತಿ ಇಲ್ಲ, ಘಟನೆಗಳಿಲ್ಲ, ಆದರೂ ಮೋಹ. ನನ್ನ ಚೈನು ಅಂತೀಯ, ಚೈನು ನನ್ನ ಚೈನು ಅಂತೀಯ. ನಾನುದೊಳಗೆ ಚೈನ್ ಇದೆಯ? ಶಬ್ದ ನನ್ನದು ಅಂತೀಯ. ಆ ನನ್ನದು ಎನ್ನುವ ಶಬ್ದ ಚೈನ್ ಇದೆಯ? ಅಥವಾ ಚೈನ್ ಎಲ್ಲಿದೆಯೋ ಅಲ್ಲಿದೆಯೋ? ನಿಮ್ ಚೈನ್ ಹೆಂಗೆ? ನನ್ ಚೈನು, ನನ್ನ ಸೈಟು, ನನ್ನ ಮನೆ, ನನ್ನ ಅಕೌಂಟ್, ನನ್ ನಿನ್ನ ಅಕೌಂಟ್ ಇದೆ, ಬ್ಯಾಂಕ್ ನೊಳಗೆ ಅಕೌಂಟ್ ಇದೆ. ನಿನ್ನ ಸೈಟ್ ಏನ ಭೂಮಿ ಮೇಲೆ ಸೈಟ್ ಇದ್ದು ಮತ್ತೆ ನನ್ನದು ಎಲ್ಲ ಬಂದಿದ್ವ? ನೀವು ವ್ಯವಹಾರಕ್ಕೆ ಬಳಸಿದ್ರು, ವ್ಯವಹಾರಕ್ಕೆ ಬಳಸು, ನಾನೇ ಬೇಡ ಅಂದ್ರೆ ವ್ಯವಹಾರಕ್ಕೆ ಬಳಸು. ನಾನು ತಪ್ಪು ಅಂತ ಅನ್ನೋಂಗಿಲ್ಲ, ಅದನ್ನ ಅಪರಾಧ ಅನ್ನೋಂಗಿಲ್ಲ, ವ್ಯವಹಾರಕ್ಕೆ ಇಟ್ಬಿಡೋದಿಲ್ಲ ಸ್ವಾಮಿ. ಅಯ್ಯೋ ಹೋಗು ಕರ್ತವ್ಯ ವಾಪಸ್ಸು, ನಾ ಇಟ್ಟು ಬಂದಿದ್ದೆಲ್ಲ ಸರಿಯಾಗ ಅನ್ನೋಂಗಿಲ್ಲ, ನಾ ಹಾಕಿದ ಬೀಗ ಸರಿಯಾಗ ಅನ್ನೋಂಗಿಲ್ಲ. ಆ ಬೀಗ ಅಲ್ಲಿದೆಯೋ ಆ ಬೀಗ ಇಲ್ಲಿ. ಜಸ್ಟ್ ಟ್ರೈಂಗ್ ಟು ಮೇಕ್ ಯು ಸಿ ವಾಟ್ ಈಸ್ ಮೋಹ. ವಾಸ್ತವಿಕ ಅಂಶದಲ್ಲಿ ಹುಡುಕಾದ್ರೆ ಏನು ಸಿಗೋದಿಲ್ಲ. ನಿಮಗೆ ಸೈಟ್ ಸಿಗೋದಿಲ್ಲ, ವಸ್ತು ಸಿಗೋದಿಲ್ಲ, ಪದಾರ್ಥ ಸಿಗೋದಿಲ್ಲ, ಚಿನ್ನ ಸಿಗೋದಿಲ್ಲ, ಐಶ್ವರ್ಯ ಸಿಗೋದಿಲ್ಲ, ಹಣ ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಯಾಕೆ ನಾವು ಎಲ್ಲೆಲ್ಲಿದೆಯೋ ಅಲ್ಲೇ ಇವೆ. ಆದರೂ ಇವುಗಳಲ್ಲಿ ನಮಗೆ ಮೋಹ ಉಂಟಾಗ್ತದೆ. ಇದರರ್ಥ ನಾವು ಸ್ವರೂಪದ ಜ್ಞಾನ ಇಲ್ಲ. ಯಾವನು ಸ್ವರೂಪದ ಜ್ಞಾನವನ್ನ ಸುಸ್ಪಷ್ಟವಾಗಿ ನಿಸ್ಸಂಶಯವಾಗಿ ತನ್ನ ಸ್ವರೂಪವೇ ಆತ್ಮ ಎನ್ನುವುದು ಸ್ಪಷ್ಟವಾಗಿದೆಯೋ ಅವನಿಗೆ ಮೋಹ ಎಲ್ಲಿದು? ಅಷ್ಟು ಮಟ್ಟಿಗೆ ಅವನಿಗೆ ಸ್ಪಷ್ಟವಾದ ಎಚ್ಚರ ಇರುತ್ತದೆ. ಏನು? ಯಾವುದು ಯಾವುದು ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇದೆ. ಮಧ್ಯಕ್ಕೆ ನಾನು ತಗೊಂಡು ವ್ಯವಹಾರ ಮಾಡಿದ್ದೆ, ಪುನಃ ಅದನ್ನು ವಾಪಸ್ ಅಲ್ಲೇ ಇಟ್ಟೆ. ಇವೆಲ್ಲ ಸಿನಿಮಾ ಆಕ್ಟರ್ಸ್ ಇದಲ್ಲ, ಇವರು ಚೆನ್ನಾಗಿ ಆತ್ಮಜ್ಞಾನವನ್ನು ಹೊಂದೋದಕ್ಕೆ ಶ್ರೇಷ್ಠ ಅಧಿಕಾರಿ. ಏಕೆಂದರೆ ಸ್ಕ್ರೀನ್ ಹಿಂದ್ಗಡೆ ಹೋಗ್ತಾರೆ, ವೇಷವನ್ನು ಧರಿಸ್ತಾರೆ, ಸ್ಕ್ರೀನ್ ಈಚೆಗಡೆ ಬರ್ತಾರೆ, ಪಾತ್ರ ನಿರ್ವಹಿಸ್ತಾರೆ, ಮತ್ತೆ ಹಿಂದೆ ಹೋಗ್ತಾರೆ, ಕಳಚಿಟ್ಟು ಬಿಡ್ತಾರೆ. ಹೌದೌದು, ನಮ್ಮ ಜೀವನ ಹಂಗೆ ಮಾಡಿದ್ದೀನಿ. ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಬರಬೇಕಾದ್ರೆ ದೇಹವನ್ನು ಕಳಚಿರ್ತೀವಿ, ಆದರೆ ಯುವಕನಿಂದ ಅವನ ಬಾಲಕನನ್ನು ಅಲ್ಲೇ ಇದ್ದಾನೆ. ಯೌವನಾವಸ್ಥೆಯಿಂದ ಮಧ್ಯವಯಸ್ಸು ಬಂದಾಗ ಆ ಯೌವನಾವಸ್ಥೆಯ ಶರೀರವು ಬದಲಾಗಿರ್ತದೆ, ಮಧ್ಯವಯಸ್ಸಿನ ಶರೀರ ಇರ್ತದೆ, ಆದರೆ ಯುವಕನಿನ್ನು ಹಾಗೆ ಇದ್ದಾನೆ. ಬಾಲಕ ಯುವಕನು ಬಾಲಕನನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾನೆ, ಮಧ್ಯವಯಸ್ಕನು ಬಾಲಕನನ್ನು ಯುವಕನನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾನೆ, ಮುದು ವಯಸ್ಸಿಗೆ ಬಂದಾಗ ಬಾಲಕನನ್ನ ಯುವಕನನ್ನ ಮತ್ತು ಮಧ್ಯವಯಸ್ಕನನ್ನ ಮುದಿ ವಯಸ್ಸನನ್ನ ಎಲ್ಲವನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾನೆ. ಹಾಗೆಯೇ ಸ್ಮಶಾನ ಕೂಡುತ್ತಾದ್ರೆ ಇದು ಆಯುಷ್ಯಾನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾನೆ. ಮತ್ತೊಂದು ಜನ್ಮ ಇರ್ಬೇಕಾದ್ರೆ ಹಿಂದಿನ ಜನ್ಮಾನೇ ಕ್ಯಾರಿ ಫಾರ್ವರ್ಡ್. ಅದನ್ನ ಕಳಚೋದು ಎಷ್ಟು ಸುಲಭ, ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಬಿಟ್ಟು ಬಿಡೋದಿದೆ. ಹೋಗು ವ್ಯವಹಾರ ಮಾಡು ಬಿಟ್ಟು ಬಿಡು, ನಿನ್ನ ಸ್ಥಿತಿಯಲ್ಲಿ ನೀನಿದೀಯ. ವ್ಯವಹಾರ ಮಾಡುವಾಗ ತಿಳಿದಿದ್ದರೆ, ವ್ಯವಹಾರ ಮಾಡುವಾಗ ಕೂಡ ನಿನ್ನ ಸ್ಥಿತಿಯಲ್ಲಿ ನೀನಿದೀಯ ತಿಳಿದಿದ್ದರೆ. ಸಾಧನಾ ಸಮಯದಲ್ಲಿ ಅದನ್ನ ಮಾಡೋದು ಬಿಡೋದು, ಮಾಡೋದು ಬಿಡೋದು ಇರೋದು, ಮಾಡೋದು ಬಿಡೋದು ನನ್ನ ಪಾಲಿನ ಇರೋದು, ಮಾಡೋದು ಬಿಡೋದು ನನ್ನ ಪಾಲಿನ ಇರೋದು, ಇದು ಸಾಧನಾ ಸ್ಥಿತಿಯಲ್ಲಿ. ಮೋಕ್ಷದ ಸ್ಥಿತಿಯಲ್ಲಿ ಮಾಡೋದು ಇಲ್ಲ, ಬಿಡೋದು ಇಲ್ಲ, ಧರಿಸೋದು ಇಲ್ಲ, ಕಳಿಸಿಕೊಳ್ಳೋದು ಇಲ್ಲ, ಸದಾ ಕಾಲವು ತನ್ನ ಪಾಡಿಗೆ ತಾನೇ ಇರ್ತಾನೆ. ಆತ್ಮನ್ಯೇವ ಆತ್ಮನ ತುಷ್ಟ, ತಾನು ತನ್ನಂತೆಯೇ ತಾನು ಮಾತ್ರವಾಗಿ ತೃಪ್ತನಾಗಿರುತ್ತಾನಲ್ವೋ, ಅವನಿಗೆ ಮೋಹ ಎಲ್ಲಿದು ಮತ್ತು ಶೋಕ ಎಲ್ಲಿಗೂ. ಏಕೆಂದರೆ ಎಲ್ಲೆಲ್ಲಿಯೂ ತಾನೇ ಏಕತ್ವಂ ಅನುಪಶ್ಯಕ, ಎಲ್ಲೆಲ್ಲಿಯೂ ತಾನೇ ಆಗಿರ್ತಾನೆ. ಭಾಷ್ಯವನ್ನು ಸ್ವಲ್ಪ ನಾವು ಬ್ರಷ್ ಮಾಡ್ಕೊಂಬೋಣ. ಭಾಷ್ಯವೂ ಆಗಿದೆ, ಆಗಿದೆ ಭಾಷ್ಯ ಆಗಿದೆ. ಕೋಮೋಹ ಕಶೋಕ ಎರಡನೇ ಭಾಷೆ ಆಗಿದೆಯಲ್ಲ, ಅದಿಲ್ಲ ಎಂಟನೇ ಶ್ಲೋಕ ನಾ ಹೇಳ್ಕೊಡ್ತೇನೆ. ಅದು ಚಿಕ್ಕದ ಚಿಕ್ಕದಾದ ಒಂದು ಭಾಷೆ ಇದೆ ಎಂಟನೇ ಶ್ಲೋಕಕ್ಕೆ. ಯಹ ಅಯಂ ಅತೀತೈ ಮಂತ್ರೈ ಮುಕ್ತ ಆತ್ಮ ಸಹ ಸ್ವೇನ ರೂಪೇಣ ಕಿಂ ಲಕ್ಷಣ ಮಂತ್ರ ಇತಿ ಆಹ ಅಯಂ ಮಂತ್ರ ಇತಿ ಆಹ ಅಯಂ ಮಂತ್ರ ಇತಿ ಈ ಪ್ರಕಾರ ಅಯಂ ಮಂತ್ರ ಆಹ ಈ ಮಂತ್ರವು ತಿಳಿಸುತ್ತದೆ. ಏನನ್ನು ತಿಳಿಸುತ್ತದೆ? ಈ ಮುಂಚಿತವಾಗಿ ಹೇಳಿದಂತಹ ಶ್ಲೋಕ ಅತೀತೈಹಿ ಮಂತ್ರೈಹಿ ಉಕ್ತ ಆತ್ಮ, ಈ ಅತೀತೈಹಿ ಅಂದ್ರೆ ಈ ಮುಂಚಿತವಾಗಿ ಹೇಳಿದಂತಹ ಮಂತ್ರ, ಈ ಮುಂಚಿತವಾಗಿರುವ ಮಂತ್ರವು ತಿಳಿಸಿದಂತೆ ಉಕ್ತ, ಈ ಮುಂಚಿತವಾಗಿ ತಿಳಿಸಿ ಹೇಳಿದಂತಹ ಮಂತ್ರ ಏನಿದೆಯೋ ಅದು ಆತ್ಮ. ಆತ್ಮನ ವಿಚಾರವನ್ನು ಹೇಳಿದೆ. ಆ ಆತ್ಮನು ಸಹ ಸ್ವೇನ ರೂಪೇಣ ವಿಲಕ್ಷಣ, ಸ್ವರೂಪದಿಂದ ಅರ್ಥಾತ್ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯೋ ಜೀವಾತ್ಮ ಯಾವುದನ್ನು ತನ್ನ ಸ್ವರೂಪ ಅಂದ್ಕೊಂಡಿದ್ದಾನೋ ಆ ಸ್ವರೂಪದಿಂದ ಅವನು ಭಿನ್ನ ಹೇಗೆ ಅನ್ನೋದನ್ನು ವಿವರಿಸ್ತದೆ. ಜೀವಾತ್ಮ ಅಂದ್ಕೊಂಡಿದ್ದಾನೆ ಈ ಶರೀರವೇ ತಾನು, ಮನಸ್ಸು ನಾನು, ಇದೇ ನನ್ನ ಸಹಸ್ಥಿತಿ, ಮತ್ತು ನಿಮ್ಮ ಆತ್ಮ ಇದೆಲ್ಲವುದರಿಂದ ಹೊರತುಪಡಿಸಿ ಬೇರೆ ಇದೆ, ವಿಲಕ್ಷಣ ಹೌದು. ಹಾಗಾದ್ರೆ ಸ್ವರೂಪದಿಂದ ಬೇರೆ ಇದ್ದಂತಹ ಆ ಆತ್ಮನ ಲಕ್ಷಣಗಳನ್ನ ನಾವು ಈ ಪ್ರಕಾರವಾದ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಸಹಿತವಾಗಿ ತಿಳ್ಕೋಬೇಕಾಗ್ತದೆ. ನಮಗೆ ಗೊತ್ತಿರೋದೇ ಇದು, ಗೊತ್ತಿಲ್ಲದೆ ಇರೋದನ್ನು ನಮ್ಗೆ ತಿಳ್ಕೋಬೇಕಾದ್ರೆ ಗೊತ್ತಿರುವುದರ ಮೂಲಕವಾಗಿ ಹೋಗಬೇಕಾಗ್ತದೆ. ಅದು ಹೇಗೆ ಹೋಗೋದು? ನೇತಿ ನೇತಿ. ಈ ಮಂತ್ರ ಆ ನೇತಿ ನೀತಿಯನ್ನು ತೋರಿಸ್ತದೆ. ಹೇಗೆ? ಸಹ ಪರ್ಯಗಾತ್, ಪರ್ಯಗಾತ್ ಅದು ಶಬ್ದ, ಪರಿ ಆಘಾತ ಪರ್ಯಗಾತ್, ಆಘಾತ ಅಂದ್ರೆ ಪರಿಸಮಂತಾತ್, ಸಮಂತಾತ ಅಂತ ಅರ್ಥ. ಪರಿ ಆಘಾತ, ಆಘಾತ ಅಂದ್ರೆ ಸಮಂತಾತ್, ಎರಡು ಸೇರಿಸಿದರೆ ಪರಿ ಸಮಂತಾತ್, ಪರಿ ಸಮಂತಾತ್ ಎಲ್ಲೆಲ್ಲಿಯೂ ತುಂಬಿಕೊಂಡು ಅಂತ. ಅಂದ್ರೆ ಪರಿಶುದ್ಧ ಮೇಲೆ ಉಚ್ಚ ಅನಂತ ಅಪಾರ ಪರಿಶುದ್ಧ ಪರಮಾತ್ಮ ಪರ ಪರವಿದ್ಯಾ ಪರಮಾತ್ಮ ಅದು ಪರಶಬ್ದ, ಅದೇ ಪರಿ ಆ ಶಬ್ದವೇ ಇಲ್ಲಿ ಪರಿ. ಪರಿ ಸಮಂತಾತ, ಸಮಂತಾತ ಅಂದ್ರೇನು ವ್ಯಾಪಕವಾಗಿ, ಎಲ್ಲೆಲ್ಲಿಯೂ ವ್ಯಾಪಕವಾಗಿ, ಹೆಚ್ಚಿನದಾದ ಈ ಆತ್ಮ ಎಲ್ಲೆಲ್ಲಿಯೂ ವ್ಯಾಪ್ತವಾಗಿದೆ ಅರ್ಥ ಬರ್ತದೆ. ಪರಿ ಸಮಂತಾತ್ ಪರ್ಯಗಾತ್ ಶುಕ್ರಂ ಅಕಾಯಂ ಅವೃಣಂ ಅಸ್ನಾವಿರದು, ಒಂದೊಂದು ಶಬ್ದ. ಶುಕ್ರಂ ಶುದ್ಧಂ, ಶುಕ್ರಂ ಅಂದ್ರೆ ಶುದ್ಧಂ, ಅಕಾಯಂ ಕಾಯದ ಶರೀರ, ಅಕಾಯಂ ಅಂದ್ರೆ ಶರೀರ ಇಲ್ಲ, ಅವೃಣ ವೃಣ ಅಂದ್ರೆ ವೃಣ ಅಂದ್ರೆ ಹೇಳಿ ವೃಣ ಗಾಯ, ಇದಕ್ಕೆ ಶರೀರವೇ ಇಲ್ಲ, ಗಾಯದ ಪ್ರಶ್ನೆ ಇಲ್ಲ. ಅಸ್ನ ಅವಿರ, ಅವಿರಗು ಅದು ಎರಡು ಶಬ್ದ ಇದೆ, ಅಸ್ನ ಅವಿರ, ಸ್ನಾಯುಗಳಿಲ್ಲ ನರಗಳಿಲ್ಲ, ಅಸ್ನ ಅವಿರ, ವಿರ ಅಂದ್ರೆ ವಿರಸ್, ವಿರಸ್ಸು ಅಂತಂದ್ರೆ ನಾಡಿಗಳು, ನರಗಳು, ನರಗಳು ಹೌದು. ಅಸ್ನ ವಿರಗು ಶುದ್ಧಂ ಅಪಾಪವಿದ್ದಂ ಪಾಪರಹಿತವಾಗಿದೆ. ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು ಅಥ ಆತಥ್ಯತಃ ಅರ್ಥಾನ್ ವ್ಯವಧಾತ ಶಾಶ್ವತೀಭ್ಯಃ ಸಮಾಭ್ಯ. ಇಷ್ಟು ಶಬ್ದಗಳು ಒಂದೇ ವಾಕ್ಯದಲ್ಲಿ. ಕವಿಹಿ ಮನೀಷಿ, ಕವಿಹಿ ಅಂದ್ರೆ ಯಾರು, ಇದು ತಿಳಿದವರು, ಇದು ಮೇಲೆ ಹೇಳಿದ್ವಲ್ಲ ಏನು ಪರ್ಯಗಾತ್ ಶುಕ್ರಂ ಅಕಾಯಂ ಅವೃಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಆತ್ಮ ಎನ್ನುವುದು ಯಾರಿಗೆ ತಿಳಿದಿದೆಯೋ ಅವರಿಗೆ ಕವಿಗಳು ಅಂತ ಕರೀತಾರೆ. ಯಾಕ್ರಿ ಅವರಿಗೆ ಕವಿಗಳು ಅಂತ ಕರೀತಾರೆ? ಸಾಮಾನ್ಯರು ಕಾಣದೇ ಇರುವುದನ್ನ ಅಸಾಮಾನ್ಯರಾದ ಇವರು ಕಂಡಿರುತ್ತಾರೆ. ಕಾಣದಿರುವುದನ್ನ ಕಾಣುವವರಿಗೆ ಕವಿ ಅಂತ ಕರೀತಾರೆ. ಕಂಡದ್ದನ್ನ ಕಾಣುವವರಿಗೆ ಕವಿ ಅಂತ ಕರೆಯುವುದಿಲ್ಲ. ಕಂಡದ್ದನ್ನ ಕಾಣೋದಂದ್ರೇನು, ನಮಗೆಲ್ಲರಿಗೂ ಹೂ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಹೂ ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ, ಎಲ್ಲರಿಗೂ ಹೂ ಕಾಣಿಸ್ತಾ ಇದೆ, ಇದಕ್ಕೆ ಇವರಿಗೆ ಕವಿ ಅಂತ ಕರೆಯುವ ಅವಶ್ಯಕತೆ. ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಬುದ್ಧರಾದವರು ಇದು ಯಾವ ಜಾತಿ ಹೂವು ಅಂತ ವಿಚಾರ ಮಾಡ್ತಾರೆ, ಆ ಜಾತಿ ಹೂವಿನಲ್ಲಿ ಎಷ್ಟು ಸ್ಪೀಸೀಸ್ ಇವೆ ಅಂತ ವಿಚಾರ ಮಾಡ್ತಾರೆ. ಓಹೋ ಇದು ಬಿಳಿ ಹೂವು ಅಂತ ನೆನಪಾರೆ. ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಬುದ್ಧರಾದವರು ಅವ್ರು ಹಿಂಗೆ ವಿಚಾರ ಮಾಡ್ತಾರೆ, ಇದು ಎಷ್ಟು ಸಮಯ ಬಾಳಿ ಬದುಕುತ್ತದೆ, ಇದು ವಿಶೇಷ ಸ್ವಾಮಿ, ಒಂದು ಐದಾರು ದಿವಸ ಆದರೂ ಇದು ಏನು ಆಗೋದಿಲ್ಲ, ಹಾಗೆ ಉಳಿದಿದೆ. ಅವರು ತಿಳಿದ ಸತ್ಯ ಅದು, ಅವರು ಅದು ಇನ್ನೂ ಪ್ರಬುದ್ಧರಾಗಿರ್ತಾರೆ. ಅಂತಿಮ ಪ್ರಬುದ್ಧರು ಯಾರಾದರು, ನಮಗೂ ನಿಮಗೂ ಕಾಣದೇ ಇರುವುದನ್ನು ಅವರು ಕಾಣ್ತಾರೆ. ಏನಪ್ಪ ಅದು, ಹೂವೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಈ ಹೂವನ್ನು ಸೃಷ್ಟಿಸಿದಂತಹ ಈಶ್ವರ ಇದು ಎಷ್ಟು ಸುಂದರವಾಗಿರಬಹುದು. ಓಹೋಹೋಹೋ, ನೀವು ಕಂಡದ್ದೇ ಬೇರೆ, ಈಗ ಯಾರನ್ನ ಕಂಡುಬಿಟ್ಟ, ಏನು ಈಶ್ವರನೇ ಕಂಡುಬಿಟ್ಟ, ಅವನಿಗೆ ಕವಿ ಅಂತ ಕರೀತ. ಕಂಡದ್ದನ್ನ ಕಾಣುವವರಿಗೆ ಸಾಮಾನ್ಯವಾದ ದೃಷ್ಟಿಯಲ್ಲಿ, ಆದರೆ ಎಲ್ಲರಿಗೂ ಕಾಣದೇ ಇರುವುದನ್ನ ಕೆಲವರು ವಿಶಿಷ್ಟವಾಗಿ ಕಾಣ್ತಾರೆ. ಆ ಅವ್ಯಕ್ತವಾದ ಈಶ್ವರನೇ, ಅರೂಪನಾದ ಈಶ್ವರನೇ, ನಿರ್ಗುಣನಾದ ಈಶ್ವರನೇ, ನಿಶಬ್ದನಾದ ಈಶ್ವರನೇ ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ. ಒಳಗಡೆ ಏನ್ ಹೇಳ್ತೀರಿ ನೀವು? ಎದುರಿಗೆ ಟೇಬಲ್ ಇದೆ, ಎದುರಿಗೆ ಗೋಡೆ ಇದೆ, ಆ ಕಡೆಗೆ ವೃಕ್ಷ ಇದೆ, ಆ ಕಡೆಗೆ ನಾಯಿ ಇದೆ, ಎಲ್ಲಿ ಈಶ್ವರ ಎಲ್ಲಿದ್ದಾನೆ? ಅದು ನಿನ್ನ ಕಣ್ಣಿಗೆ ಕಾಣ್ತದೆ. ಆದ್ರೆ ನಾವು ಕಂಡೀವಿ ಸತ್ಯವನ್ನ. ಇವನು ಕಂಡು ಇವನಿಗೆ ಈ ಸೂಕ್ಷ್ಮತೆ, ಈ ಪ್ರಬುದ್ಧತೆ, ಈ ಜ್ಞಾನ ಹೇಗೆ ಅರಳಿತು? ಹೇಗೆ ಅರಳಿತು? ಹೇಗೆ ಇವನನ್ನು ಸ್ಪಷ್ಟವಾಯ್ತಿದ್ದು? ಯಾರಿಗೂ ಕಾಣದೇ ಇರುವಂತಹ ಸತ್ಯವನ್ನು ಇವನು ಕಣ್ಣನಲ್ಲೋ ಹೇಗೆ ಸಾಧ್ಯ ಆಯ್ತು? ಆಗಮ ಪ್ರಮಾಣ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ವೇದಾಂತ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಉಪನಿಷತ್ತುಗಳು ಏನಿವೆಯೋ, ಆ ಉಪನಿಷತ್ತುಗಳಲ್ಲಿ ಏನು ಮಹಾವಾಕ್ಯಗಳು ಅಂತ ಇವೆಯೋ, ಆ ಮಹಾವಾಕ್ಯಗಳಲ್ಲಿ ಏನು ಜೀವ ಈಶ್ವರರ ಐಕ್ಯವನ್ನು ತೋರಿಸಿದ್ದಾರೋ, ಆ ಐಕ್ಯವನ್ನು ತಿಳಿಸಿ ಹೇಳುವ ಒಂದು ಪದ್ಧತಿ ಇದೆ, ಒಂದು ಕ್ರಮ ಇದೆ, ಒಂದು ಮೆಥಡಾಲಜಿ ಇದೆಯೋ, ಆ ಮೆಥಡಾಲಜಿಯನ್ನು ನಾನು ಅದನ್ನು ಪಡೆದಿದ್ದರಿಂದಾಗಿ ನನಗೆ ಎಲ್ಲರೂ ಕಾಣದೇ ಇರುವ ಸತ್ಯವು ಕಾಣ್ತಾ ಇದೆ. ಆತನನ್ನು ಕವಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರನ್ನು ಕೊಡ್ತಾರೆ, ಮನೀಷಿ. ಮನೀಷಿ ಏನು? ಮನೀಷಿ ಸತತವಾಗಿ ಮನನ ಮಾಡ್ತಾ ಇರ್ತಾನೆ. ಅದೇ ವಿಷಯದ ಚಿಂತನೆ. ಅವನ ಚಿಂತನೆ ಒಂದೇ ಒಂದು ವಿಷಯದ ಚಿಂತನೆ. ಕವಿ ಮನೀಷಿ ಮುಂದೆ ಶಬ್ದ ಪರಿಭೂಹು ಎಲ್ಲಕ್ಕಿಂತ ಮೇಲೆ ಇದ್ದವು. ಬ್ರಹ್ಮ ಬೃಹತ್ವಾತ್ ಬೃಹತ್. ಬ್ರಹ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ ಬೃಹತ್ವಾತ್ ಬೃಹತ್, ದೊಡ್ಡದ್ದಕ್ಕಿಂತ ಅತಿ ದೊಡ್ಡದು. ಈ ದೊಡ್ಡದ್ದಕ್ಕಿಂತ ದೊಡ್ಡದೊಡ್ಡ ಹೇಳ್ತಾರೆ ಸ್ವಾಮಿ. ಇದು ಯಾವ ರೀತಿಯಲ್ಲಿ ದೊಡ್ಡದು? ಯಾವ ರೀತಿಯಲ್ಲಿ ದೊಡ್ಡದು? ವೃಕ್ಷಕ್ಕಿಂತ ದೊಡ್ಡದು ಕಾಡು, ಕಾಡಿಗಿಂತ ದೊಡ್ಡದು ಭೂಮಿ, ಭೂಮಿಗಿಂತ ದೊಡ್ಡದು ಸೂರ್ಯ. ಎಂತ ದೊಡ್ಡದು ನಿಮ್ಮ ಆತ್ಮ? ಎಷ್ಟು ದೊಡ್ಡ? ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗ್ತದೆ, ದೊಡ್ಡದಕ್ಕಿಂತ ದೊಡ್ಡದು ಆಗ್ತದೆ. ಅದಕ್ಕೆ ಅದು ಪರಿಭೂಹು. ಪರಿಭೂಹು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗ್ತದೆ ಅಂದ್ರೆ ಏನು? ಎಲ್ಲೆಲ್ಲಿ ಏನೇ ಸೂಕ್ಷ್ಮವಾಗಿದೆಯೋ ಅದು ಕೂಡ ಬ್ರಹ್ಮನೇ. ಯಾವುದು ದೊಡ್ಡದು ಅಂತ ಹೇಳ್ತಾ ಇದ್ದೀವಿ, ಅದಕ್ಕಿಂತ ದೊಡ್ಡದು ಯಾವುದು? ಇದೇ ನೀವು ಪಾಠ ಮಾಡಿದ್ರಿ. ಅತ್ಯತಿಷ್ಠ ದಶಾಂಗುಲಂ, ಆಕಾಶಕ್ಕಿಂತ 10 ಅಂಗುಲ ಆಚೆಗೆ. ಎಂತಂಗವು? ಆಕಾಶದ ತುದಿವರೆಗೂ ಹೋಗು. ಅಲ್ಲಿ ಬ್ರಹ್ಮ ಎಲ್ಲಿದ್ದಾನೆ ಅನ್ನೋದಕ್ಕೆ ನೀವು ಸಿಗುತ್ತೆ. ಎಲ್ಲಿ ಸಿಗ್ತಾನೆ? ಅದರ ಆಚೆಗೆ 10 ಅಂಗುಲ. ಅಲ್ಲಿ ಹೋದ್ರೆ ಅಲ್ಲಿ ಸಿಗುದಿಲ್ಲ, ಅದರ ಆಚೆಗೆ 10 ಅಂಗುಲ. ಅಲ್ಲಿ ಹೋದ್ರೆ ಅಲ್ಲಿ ಸಿಗುದಿಲ್ಲ. ಇದರ ಅರ್ಥ ಏನು? ಅವನಿಗೆ ಅಂತವೇ ಇಲ್ಲ. ಅದನ್ನು ಪರಿಭೂ. ಸೂಕ್ಷ್ಮದಲ್ಲಿ ಸೂಕ್ಷ್ಮ ಹೌದು, ಸ್ಥೂಲಕ್ಕಿಂತ ಅತಿ ಸ್ಥೂಲವೂ ಹೌದು. ಪರಿಭೂ. ಹಾಗಾದ್ರೆ ಅವನು ಕ್ಷಣ ಕ್ಷಣವೂ ಬದಲಾಗ್ತಾ ಹೋಗ್ತಾನೆ. ಇಲ್ಲ, ಸ್ವಯಂ ಭೂ. ತಾನು ಹೇಗಿದ್ದಾನೋ ಹಾಗೆ ಇದ್ದಾನೆ. ಹೌದೋ? ಸ್ವಯಂ ಭೂ ಯಾಥ ತಥ್ಯತ ಅರ್ಥಾನ್ ವ್ಯವಧಾತ್. ಹೇಗಿದೆಯೋ ಹಾಗೆ ಅವನು ಸ್ಪಷ್ಟವಾಗಿ ಪ್ರಾಪ್ತನಾಗುತ್ತಾನೆ. ಯಾರಿಗೆ? ಹೇಗಿದಾನೋ ಹಾಗೆ ಸ್ಪಷ್ಟವಾಗಿ ಪ್ರಾಪ್ತವಾಗುತ್ತಾನೆ. ಯಾಥಾತಕ್ಷತ ಹೇಗಿದಾನೋ ಹಾಗೆ ಅವನಿಗೆ ಪ್ರಾಪ್ತನಾಗ್ತಾನೆ. ಯಾರಿಗೆ? ಮುಮುಕ್ಷುವಿಗೆ, ಜ್ಞಾನಿಗೆ. ಅರ್ಥಾನ್ ವ್ಯವಧಾತ್ ತನ್ನ ಇರುವಿಕೆಯನ್ನು ಸ್ಪಷ್ಟೀಕರಿಸಿಕೊಳ್ಳುತ್ತಾನೆ. ಶಾಶ್ವತೀಭ್ಯ ಸಮಾಭ್ಯ. ಒಂದ್ಸಲ ಪ್ರಾಪ್ತನಾದ ನಂತರ ಅವನು ಹಾಗೆಯೇ ಇರುತ್ತಾನೆ, ಏನೂ ಬದಲಾಗುವುದಿಲ್ಲ ಅನ್ನುವ ಆ ಆತ್ಮನೇ ನೀನಾಗಿದ್ದೀಯ. ನಾವು ಸ್ವಲ್ಪ ಈಗ ಭಾಷ್ಯವನ್ನು ನೋಡಬೇಕಾಗ್ತದೆ. ಭಾಷ್ಯಕ್ಕೆ ಹೋಗೋಣ. ಯ ಸ ಯಥ ಮುಕ್ತ ಆತ್ಮ ಸಂಜದಾತ ಪರಿಸಮಂ ತಾತ ಅಗಾತ್ ಗತವಾನ್ ಆಕಾಶವತ್ ವ್ಯಾಪಿ ಇತ್ಯರ್ಥಃ ಸ ಯಥಾ ಉಕ್ತ ಆತ್ಮ. ಯಾವ ಆತ್ಮನನ್ನ ಈ ಹಿಂದಿನ ಶ್ಲೋಕ ಏಳನೇ ಶ್ಲೋಕದವರೆಗೂ ಯಾವ ಆತ್ಮನನ್ನ ವಿವರಿಸಿದ್ದಾರೋ ಅದೇ ಆ ಆತ್ಮ. ನಾವೀಗ ಮತ್ತೆ ಹೊಸ ಆತ್ಮ ವಿಚಾರ ಮಾತಾಡೋದಿಲ್ಲ. ಸೇಮ್ ಗುಡ್ ಓಲ್ಡ್ ಆತ್ಮ ವಿದೌಟ್ ಏಜಿಂಗ್ ಲೈಕ್ ಮಾಮಾಜಿ. ಗುಡ್ ಓಲ್ಡ್ ಮಾಮಾಜಿ ಬಟ್ ನೋ ವಯಸ್ಸು, ವಯಸ್ಸಾಗುದಿಲ್ಲ. ಸೊ ಆತ್ಮ ಯಾವ ಆತ್ಮ? ಯಥಾವುಕ್ತ ಆತ್ಮ. ಈ ಮುಂಚಿತವಾಗಿ ಯಾವ ಆತ್ಮ ವಿಚಾರ ಹೇಳ್ತೇವೋ ಆ ಆತ್ಮ, ಅದರ ಬಗ್ಗೆ ನಾವು ಸ್ವಲ್ಪ ಹೇಳೋದು ಬಾಕಿ ಇದೆ. ಹೇಳ್ರಿ ಸ್ವಾಮಿ, ಹೇಳಿ ಏನೇನು ಬಾಕಿ ಇದೆ? ಪರ್ಯಗಾತ್, ಏನಾದ್ರು ಪರ್ಯಗಾತ್ ಅಂದ್ರೆ ಪರಿ ಸಮಂತಾತ್, ಪರಿ ಸಮಂತಾತ್ ಅದಕ್ಕೆ ವಿವರಣೆ ಕೊಡ್ತಾರೆ. ಅಗಾತ್ ಅಗಾತ್ ಎಲ್ಲೆಲ್ಲಿಯೂ ಅಗಾತ್ ಪರಿ ಸಮಂತಾತ ಸಮಂತಾತ ಇಸ್ ಈಕ್ವಲ್ ಟು ಅಗಾತ. ಅಗಾತ ಅಂದ್ರೇನು? ಗತವಾನ್ ಎಲ್ಲೆಲ್ಲಿಯೂ ಇದ್ದವನು. ಗತವಾನ್ ಎಲ್ಲೆಲ್ಲಿಯೂ ಹೋದವನು ಅಂತ. ಗತವಾನ್ ಅಂದ್ರೆ ಎಲ್ಲೆಲ್ಲಿಯೂ ಹೋದವನು. ಎಲ್ಲೆಲ್ಲಿಯೂ ಹೋದವನು ಅಂದ್ರೇನು? ಎಲ್ಲೆಲ್ಲಿಯೂ ವ್ಯಾಪಕನಾದವನು. ಎಲ್ಲೆಲ್ಲಿಯೂ ವ್ಯಾಪಕನಾದವನು, ಸರ್ವವನ್ನು ವ್ಯಾಪಿಸಿಕೊಂಡವನು ಅಂತ ಅರ್ಥ. ಇಲ್ಲಿ ಚಲನೆಯ ಗಮನ ಇಲ್ಲ, ಚಲಿಸುವಿಕೆಯ ಗಮನ ಇಲ್ಲ, ಇಲ್ಲಿ ತಿಳುವಳಿಕೆಯ ಗಮನ ಇದೆ. ಏನು ತಿಳುವಳಿಕೆ? ಎಲ್ಲೆಲ್ಲಿಯೂ ತುಂಬಿಕೊಂಡಿರುವುದು. ಸಮುದ್ರದಲ್ಲಿ ನೀರು ಅನಂತವಾಗಿದೆ, ಅನಂತ ಜಲರಾಶಿ ಅಂತ ಕರೀತೀವಿ. ಅಂದ್ರೇನು ಆ ನೀರಿನ ಕೊನೆ ಏನು, ಅದರ ಅಂತ ಏನು ಅನ್ನೋದನ್ನ ಗುರುತಿಸಲಿಕ್ಕೆ ಆಗದೆ ಇದ್ದಾಗ ನಾವು ಏನಂತ ಹೇಳ್ತೀವಿ? ಅನಂತ. ಹಾಗೆ ಆಕಾಶವು ಅನಂತವಾಗಿದೆ, ಆಕಾಶವು ಅನಂತವಾಗಿದೆ, ಎಲ್ಲೆಲ್ಲಿಯೂ ವ್ಯಾಪ್ತವಾಗಿದೆ. ಹಾಗೆ ಇಲ್ಲಿ ಕೂಡ ಆಕಾಶವತ ವ್ಯಾಪಿ ಇತ್ಯರ್ಥ. ಆಕಾಶದಂತೆ ಆಕಾಶವತ, ಆಕಾಶದಂತೆ ಈ ಮೇಲೆ ಹೇಳಿದ ಆತ್ಮ ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿದ್ದಾನೆ. ಭಾಷ್ಯ: ಶುಕ್ರಂ ಶುದ್ಧಂ ಜ್ಯೋತಿಷ್ಮದೀಪ್ತಿಮಾನ್ ಇತ್ಯರ್ಥಃ. ಅಕಾಯಂ ಅಶರೀರಃ ಲಿಂಗಶರೀರವರ್ಜಿತಃ ಇತ್ಯರ್ಥಃ. ಶುಕ್ರಂ, ಏನು ಶುಕ್ರಂ ಅಂದ್ರೆ ಶುದ್ಧಂ, ಶುದ್ಧಂ ಶುದ್ಧ ಅಲ್ಲ, ಶುದ್ಧ ಕನ್ನಡದಲ್ಲಿ ಶುದ್ಧ, ಹಿಂದಿ ಸಂಸ್ಕೃತದಲ್ಲಿ ಶುದ್ಧಂ. ಶುಕ್ರಂ ಶುದ್ಧಂ, ಶುದ್ಧಂ ಏನು ಶುದ್ಧಂ? ಗುಣಗಳಿಂದ ಶುದ್ಧ, ಕಲ್ಮಶಗಳಿಂದ ರಚಿತವ. ನಂಬರ್ ಒನ್, ಗುಣಗಳಿಂದ ಶುದ್ಧ. ಏನು ಗುಣಗಳು? ರಜೋಗುಣ ತಮೋಗುಣ ಇವುಗಳೆಲ್ಲವುಗಳಿಂದ ರಹಿತವಾದಂತಹ ಸತ್ವಗುಣವೇ ಪ್ರಧಾನವಾದಂತಹ ಅತ್ಯಂತ ಶುದ್ಧವಾದಂತಹ ಶುಕ್ರಂ. ಅದಕ್ಕೆ ಮುಂದೆ ಶಬ್ದ ಕೊಡ್ತಾರೆ ನಿಮಗೆ, ಶುಕ್ರಂ ಇಷ್ಟೇ ಅಂದ್ರೆ ನಿಲ್ಲೋದು ನಿಲ್ಲೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅವರು ಒಂದೊಂದಾಗಿ ಹೇಳ್ತಾರೆ ನೋಡಿದ್ರೆ. ಶುಕ್ರಂ ಶುದ್ಧಂ ಜ್ಯೋತಿಷ್ಮ ದೀಪ್ತಿಮಾ, ದೀಪ್ತಿಮಾ ಅತ್ಯಂತ ಬೆಳಗುತ್ತಿರುವ ಪ್ರಕಾಶದಂತೆ, ಅತ್ಯಂತ ಬೆಳಗುತ್ತಿರುವ ಪ್ರಕಾಶದಂತೆ. ಬಾಕಿ ಪ್ರಕಾಶಗಳು ಬೆಳಗ್ತಾವ ಆರ್ತಾವ, ಬೆಳಗ್ತಾವ ಆರ್ತಾವ. ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡಿ ನೋಡಿದ್ರೆ ಈವನ್ನ ಸೂರ್ಯನು ಕೂಡ 24 ಗಂಟೆ ಅವನು ಬೆಳಗ್ತಾ ಇಲ್ಲ. 12 ಗಂಟೆ ಬೆಳಗ್ತಾನ, 12 ಗಂಟೆ ಬೆಳಗುದಿಲ್ಲ. ಒಂದು ರೀತಿಯಲ್ಲಿ ವಿಚಾರ ಮಾಡಿ ನೋಡಿ, ಯಾರಿಗೆ ಬೆಳಗುದಿಲ್ಲ? ಯಾರು ಅವನ ವಿರುದ್ಧವಾದ ಭಾವದಲ್ಲಿ ಇದ್ದಾರೋ ಅವನನ್ನ ಬೆಳಗೋದಿಲ್ಲ. ಅವನ ಕಣಿಗೆ ಮುಖ ಮಾಡಿ ಕೈ ಮುಕ್ಕೊಂಡಿದ್ದಾರೋ ಅವನ್ನ ಬೆಳಗುತ್ತಾರೆ. ಹಾಗೆ ನಿಮ್ಮ ಆತ್ಮ ಸ್ವಾಮಿ ಏನಪ್ಪ ನಮ್ಮ ಆತ್ಮ ಕೆಲವರಿಗೆ ಬೆಳಗ್ತಾನ ಕೆಲವರಿಗೆ ಒಳಗುದಿಲ್ಲ ಇಲ್ಲಪ್ಪ ಹಾಗೆ ಬೆಳಗು ಹಾಗಿಲ್ಲ. ಅವನು ಹೇಗಿದ್ದಾನೆ? ಅವನು ಆಕಾಶ ಶುಕ್ರಂ ಶೋಕಂ ಜ್ಯೋತಿಷಂ ದೀಪ್ತಿ ಮಾಂ ಸದಾಕಾಲವೂ ಬೆಳಗ್ತಾ ಇದ್ದಾನೆ. ಏನ್ ಬೆಳಕದು? ಎಲೆಕ್ಟ್ರಿಕಲ್ ಬೆಳಕ, ಸಿಡುವೆ ಮಿಂಚುಗಳ ಬೆಳಕ, ಎಂತ ಬೆಳಕದು? ಸೂರ್ಯನ ಬೆಳಕ. ಎಂತ ಬೆಳಕದು? ಜ್ಞಾನದ ಬೆಳಕು, ಅರಿವಿನ ಬೆಳಕು, ಎಚ್ಚರದ ಬೆಳಕು, ತಿಳುವಳಿಕೆಯ ಬೆಳಕು, ಚೈತನ್ಯದ ಬೆಳಕು. ಎಷ್ಟು ಶಬ್ದ ಬೆಳಕು? ಯಾರು ಒಂದು ಶಬ್ದ ಕೇಳಿದ್ರು ಸಾಕು ನಿಮಗೆ. ನಾನು ಎಂತ ಶಬ್ದ ಉಪಯೋಗ ಮಾಡ್ತೀನಿ ಅಂದ್ರೆ ಒಂದರ ಕೇಳ್ತೀನಿ ಅಂತಷ್ಟೇ. ಅದು ನೀವು ಸುಮ್ಮನೆ ಒಂದು ಬಂದು ಮಾಡಿಬಿಡ್ರಿ, ಒಂದು ಬಂದ್ಕೋತೀವಿ ಮತ್ತೆ ಮುಂದಿನ ಹೇಳಿ. ಎಂಥ ಬೆಳಕದು? ಜ್ಞಾನದ ಬೆಳಕು, ಅರಿವಿನ ಬೆಳಕು, ಎಚ್ಚರದ ಬೆಳಕು, ಚೈತನ್ಯದ ಬೆಳಕು. ಜ್ಯೋತಿಷ್ಮ ದೀಪ್ತಿಮಾ ಇತ್ಯರ್ಥ. ಆಮೇಲೆ ಅದಕ್ಕೆ ಮುಂದೆ ಹೇಳ್ತಾರೆ, ಶರೀರ ಇದೆಯೋ ಅಕಾಯಂ ಭಾಷ್ಯ ಅಕಾಯಂ ಅಶರೀರ ಲಿಂಗ ಶರೀರ ವರ್ಜಿತ ಇತ್ಯರ್ಥ. ಅವ್ರಣಂ ಅಕ್ಷತಂ. ಅವರು ವ್ರಣ ಅನ್ನೋ ಶಬ್ದವನ್ನ ತುಂಡರಿಸಲು ಅಸಾಧ್ಯವಾದದ್ದು. ಕ್ಷತ ಕ್ಷತ ಅಂದ್ರೆ ಕತ್ತರಿಸಲು ಅಸಾಧ್ಯ ಅಂದ್ರೆ ತುಂಡರಿಸಲು ಅಸಾಧ್ಯ ಅಂತ. ಅದು ತುಂಡ ಅಲ್ಲ, ಅದಕ್ಕೆ ಅವ್ರಣಂ. ಅವ್ರಣಂ ಅಂತಂದ್ರೆ ಅಕ್ಷತಂ ಅಂತ. ಅದಕ್ಕೆ ನೋಡಿ ನೀವು ಅರ್ಧಕ್ಷತೆ ಅಂತ ಮಾಡ್ತೀರಿ, ಅಕ್ಷತ ಹಾಕ್ತೀರಿ. ಅದು ಅಕ್ಕಿ ನುಚ್ಚಿನಿಂದ ಮಾಡುವ ಆ ನುಚ್ಚು ಕ್ಷತ, ಅದು ಕ್ಷತ ನುಚ್ಚು. ಅಕ್ಕೇನು? ಅಕ್ಷತ. ಅಕ್ಷತ ಮತ್ತೆ ಇನ್ನಿತರ ಸಮಾಜದವರು ಬಿಳಿ ಅಕ್ಕಿಯನ್ನು ಉಪಯೋಗ ಮಾಡ್ತಾರೆ. ಶಾಸ್ತ್ರ ಪ್ರಕಾರ ಬಿಳಿ ಅಕ್ಕಿಯನ್ನ ಹೆಣಕ್ಕೆ ಉಪಯೋಗ ಮಾಡ್ತಾರೆ. ಅದಕ್ಕೆ ಅರಿಶಿನ ಕುಂಕುಮ ಯಾವುದನ್ನು ಉಪಯೋಗ ಮಾಡಬೇಕು. ಆದ್ರೆ ಮಂಗಳ ಕಾರ್ಯಗಳಲ್ಲಿ ಇವರು ಬಿಳಿ ಅಕ್ಕಿಯನ್ನು ಉಪಯೋಗ ಮಾಡ್ತಾರೆ. ತಪ್ಪು ಹೇಳೋದಿಲ್ಲ, ಕೆಲವರು ಹೇಳಿದ್ರು ಮಾತ್ರ ಕೇಳೋದಿಲ್ಲ. ಹೀಗಾಗಿ ಹೇಳೋರು ಹೇಳೋದನ್ನು ಬಿಡ್ತಾರೆ, ಕೇಳೋರು ಕೇಳೋದನ್ನು ಬಿಡ್ತಾರೆ. ಎಲ್ಲ ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲೇ ಸಾಕಷ್ಟು ಜನ ಇದ್ದಾರೆ, ಅಕ್ಕಪಕ್ಕದಲ್ಲೇ ಸಾಕಷ್ಟು ಜನ ಇದ್ದಾರೆ. ಅದು ಕೊಡಗಿನ ತನಕ ಏನು ಹೋಗಬೇಕಾಗಿಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲೇ ಇದ್ದಾರೆ. ತಪ್ಪದು ಮಾಡಬಾರ್ದು ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಆದ್ರೂ ನಾವು ಹೇಳೋದಿಲ್ಲ, ಆದ್ರೂ ಅವ್ರು ಮಾಡೋದು ಬಿಡೋದಿಲ್ಲ. ಅದನ್ನು ಏನ್ ಮಾಡಬೇಕಾಗ್ತದೆ? ಎಲ್ಲವೂ ಅಮಂಗಳ. ಕ್ಷತ ಅಂದ್ರೆ ತುಂಡು, ಅಕ್ಷತ ಅಂದ್ರೆ ತುಂಡಿಲ್ಲದ್ದು ಅಂತ ಹೇಳಿದ್ರು. ಅದು ಆಶೀರ್ವಾದ ಅಂದ್ರೆ ಅಕ್ಷತಾರ್ಪಣೆ. ಸುವರ್ಣಾರ್ಥೆ ಅಕ್ಷತಾಂತ ಮತ್ತು ಯಾರು ಹೌದು ಸುವರ್ಣ ಪುಷ್ಪಾರ್ಥೆ. ಆ ಸುವರ್ಣ ಪುಷ್ಪಾರ್ಥೆ ಅಕ್ಷತಾಂತ ಮತ್ತು ಯಾರು ಮತ್ತು ಬಟ್ಟೆಗೇನಂತೀರಿ ವಸ್ತ್ರ ಸಮರ್ಪಣೆ. ಅಲ್ಲೇನಿದೆ ಅಲ್ಲ ಅಕ್ಷತ ಆಗ್ಬಿಟ್ಟು ಮುಗಿದೋಯ್ತು ಪಾಪ ದೇವರು. ಯಾರು ತಪ್ಪಿಲ್ಲ, ಏನು ಸುಮ್ಮನೆ ಕೂತ್ಕೊಂಡು ಹೇಳ್ಕೊತಿರ್ತ ನಿಮ್ಮ ಹತ್ರ ಕೇಳಿದೆಲ್ಲ. ನಾ ತಪ್ಪ ಮಾಡ ಹೋಗಿ ಹೋಗಿ ನಡೀತೈತೆ. ಅಷ್ಟಾದ್ರೂ ಮಾಡ್ತೀಯಲ್ಲ, ಎಂತ ತೃಪ್ತ ಭಾವ ನೋಡ್ರಿ ಮೇಲೆ ಹೇಳಿದ್ರು ಅಷ್ಟು ತೃಪ್ತ. ಹೌದು ಅಕಾಯಂ ಅಶೀರಂ ಅಶೀರ ಅಶರೀರ. ಇಲ್ಲಿ ಏನ ಹೇಳ್ತಾ ಇದ್ರು ಅಂತಂದ್ರೆ ಲಿಂಗ ಶರೀರ ವರ್ಜಿತ ಇತ್ಯರ್ಥ. ಲಿಂಗ ಶರೀರ ವರ್ಜಿತ ಅಕಾಯಂ ಅಶರೀರ ಲಿಂಗ ಶರೀರ ವರ್ಜಿತ ಇತ್ಯರ್ಥ. ಮತ್ತೆ ಅವ್ರಣಂ ಅಕ್ಷತಂ ಅಂತಿದೆಯಲ್ಲ ಅದೇ ತೋರಿಸ್ತದೆ, ಅದು ಸ್ಥೂಲ ಶರೀರ ವರ್ಜಿತ. ಒಂದು ಲಿಂಗ ಶರೀರ, ಲಿಂಗ ಅಂದ್ರೆ ಸೂಕ್ಷ್ಮ, ಆಮೇಲೆ ತೂಲಸ, ಇವೆರಡೂ ಯಾರಿಗಿಲ್ಲ? ಆತ್ಮನಿಗಿಲ್ಲ. ಭಾಷ್ಯ ಅಗ್ರಣಂ ಅಕ್ಷತಂ ಅಸ್ನವಿರಂ ಅಸ್ನಾವಿರಂ ನಾವಾಹ ಶಿರಾಹ ಯಸ್ಮಿನ್ನ ವಿದ್ಯಂತ. ಅದನ್ನ ಇದೆ ಬರಿಬೇಕು, ಯಸ್ಮಿನ್ನ ನ ವಿದ್ಯಂತ ಇತಿ ಅಸ್ನಾವಿರಂ. ಯಾವನಿಗೆ ನರ ನಾಡಿಗಳೇ ಇಲ್ಲವು, ಸ್ಥೂಲ ಶರೀರ ವರ್ಜಿತ, ಯಥಾ ಸೂಕ್ಷ್ಮ ಶರೀರ ವರ್ಜಿತ ತಥೈವ ಸ್ಥೂಲ ಶರೀರ ಅದು ವರ್ಜಿತ. ಸ್ಥೂಲ ಶರೀರದಿಂದಲೂ ಕೂಡ ಇವನು ರಹಿತನಾಗಿದ್ದಾನೆ. ಈ ಸ್ಥೂಲ ಶರೀರದಿಂದ ರಹಿತನಾಗಿದ್ದಾನೆ ಅನ್ನೋದಕ್ಕೆ ಒಂದು ನರ ಅನ್ನೋ ಶಬ್ದ ತಂದರು. ಅದರಿಂದ ತಾನೇ ಇವನಿಗೆ ಏನಂತ ಕರೆಯೋದು, ನರ, ನರಗಳಿಂದ ಕೂಡಿದವನು ನರಹ ಎಂದ ಅರ್ಥ. ಅದಕ್ಕೆ ಮತ್ತೆ ವಿಶ್ಲೇಷಣೆ ಕೊಡ್ಬೇಕು. ಯಾಕೆ ಅಂತಂದ್ರೆ ನಾಯಿಗೂ ನರಗಳಿರ್ತವೆ, ಕತ್ತೆಗೂ ನರಗಳಿರ್ತವೆ. ಬರೀ ನರ ನರಗಳಿದ್ದವನು ನರ ಅಂತ ಹೇಳಿ ಕೈಬಿಟ್ರೆ ಅಂತಂದ್ರೆ ಹೌದು ಬಿಡಪ್ಪ, ಗೊತ್ತಪ್ಪ ನಮ್ಮನೆ ಒಂದು ಮೂರ್ನಾಲ್ಕು ಅವರ. ಅದೇನು ಈ ನರಗಳಿಂದ ಕೂಡುವುದರ ಜೊತೆಗೆ ಪುರುಷಾರ್ಥದ ಸ್ವಾತಂತ್ರ್ಯತೆಯನ್ನು ಹೊಂದಿದ್ದರಿಂದಾಗಿ ಅವನು ನರ ಅನ್ಸ್ಕೊಳ್ತಾನೆ. ನರಗಳು ಇದ್ದು ಪುರುಷಾರ್ಥದ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ನರ ಸತ್ತವನು ಅಂತ ಅರ್ಥ, ಹಿಂದಿಯೊಳಗೆ ನಾಮರ್ಥನು ಅಂತ ಅರ್ಥ. ಓ ಮರದನ ಹೀಹ, ಯಾಕೆ ಆ ನರಗಳನ್ನು ಉಪಯೋಗಿಸುವಂತಹ ಪುರುಷಾರ್ಥದ ಸ್ವಾತಂತ್ರ್ಯತೆ ಅವನಿಲ್ಲ. ಯಾಕಂದ್ರಲ್ಲ ಸೊ ಇವನು ಯಾರವನು, ಹಾಗಾಗಿ ಇವನು ಅಷ್ಟಾವಿರಂ ಆತ್ಮನಿಗೆ ನರಗಳು ಇಲ್ಲ, ನಾಡಿಗಳು ಇಲ್ಲ, ನರಗಳ ಸಂಯೋಜನೆಗಳು ಇಲ್ಲ. ಅಷ್ಟಾವಿರ ಸ್ನಾವಾಹ ಶಿರಾಹ ಯಸ್ಮಿನ್ ನ ವಿದ್ಯಂತ ಇತಿ ಅಷ್ಟಾವಿರಂ. ಭಾಷ್ಯ ಅಭ್ರಣಂ ಅಷ್ಟಾವಿರಂ ಇತ್ಯಾಭ್ಯಾಂ ಸ್ಥೂಲ ಶರೀರ ಪ್ರತಿಷೇಧ. ಈಗ ಯಾವ ಶರೀರ ಇಲ್ಲ ಅಂತ ಹೇಳ್ದಂಗಾಯ್ತು, ಸ್ಥೂಲ ಶರೀರ ಅವನಿಗೆ ಇಲ್ಲ ಅಂತ ಹೇಳ್ದಂಗಾಯ್ತು. ಹೇಗೆ? ಸ್ನಾಯುಗಳಿಲ್ಲ, ನರಗಳಿಲ್ಲ, ಆದ್ದರಿಂದ ಅವನು ನಮ್ಮನ್ನು ತುಂಡಾಗೋದಿಲ್ಲ, ತುಂಡಾಗುವ ಆಗುವಿಕೆ ಅವನಲ್ಲಿಲ್ಲ. ಸ್ಥೂಲ ಶರೀರ ತಂದ್ರೆ ತುಂಡಾಗ್ತದೆ, ಆದ್ದರಿಂದ ವಸ್ತು ಶಬ್ದಗಳು ಏನು ತೋರಿಸ್ತವೆ, ಅವನಿಗೆ ಸ್ಥೂಲ ಶರೀರ ಇಲ್ಲ. ನೆಕ್ಸ್ಟ್ ಶುದ್ಧಂ ನಿರ್ಮಲಂ ಅವಿದ್ಯಾಮಲರಹಿತಂ ಇತಿ ಕಾರಣ ಶರೀರ ಪ್ರತಿಷೇಧ. ಜಡಶಂಕರ ಆ ಮೆಥಡಾಲಜಿ ಚಂದ ತಗೊಳ್ಳುತ್ತಾರಂದ್ರೆ ಅವನಿಗೆ ಸೂಕ್ಷ್ಮ ಶರೀರವೂ ಇಲ್ಲ, ಅವನಿಗೆ ಸ್ಥೂಲ ಶರೀರವೂ ಇಲ್ಲ, ಅವನಿಗೆ ಕಾರಣ ಶರೀರವೂ ಇಲ್ಲ. ಯಾಕೆ? ಅವಿದ್ಯಾ ಎನ್ನುವ ಮಲ ಆ ಜ್ಞಾನಿಯಲ್ಲಿ ಇರೋದಿಲ್ಲ. ಹೌದು, ಅಗ್ರಣಂ ಅಸ್ನಾಗರಂ ಇತ್ಯಾದ್ಯ ಸ್ಥೂಲಶರೀರ ಶುದ್ಧಂ ನಿರ್ಮಲಂ ಮಲರಹಿತನಾಗಿದ್ದಾನೆ, ಶುದ್ಧನಾಗಿದ್ದಾನೆ. ಅವಿದ್ಯಾ ಮಲರಹಿತಂ, ಅವಿದ್ಯೆ ಎನ್ನುವಂಥ ಕಲ್ಮಶವನ್ನ ಕಲ್ಕೊಂಡಿದ್ದಾನೆ. ಇತಿ ಕಾರಣ ಶರೀರ ಪ್ರತಿಷೇಧ, ಈ ಮೂಲಕವಾಗಿ ಅವನಿಗೆ ಕಾರಣ ಶರೀರವು ಇಲ್ಲ. ಹಾಗಾದ್ರೆ ಇನ್ನು ಯಾವ ಶರೀರ ಇರ್ತದೆ? ಮತ್ತೆ ಸ್ವಾಮೀಜಿಯವರಿಗೆ ತುರಿಯ ಶರೀರ ಇರ್ತದೆ. ತುರಿಯ ಇದು ಶರೀರವೇ, ಇದೊಂದು ಅವಸ್ಥೆನೆ. ಇದು ಬಂದಿದ ಶಬ್ದ ಮಾಂಬಿಕ್ಯ ಉಪನಿಷತ್ನಲ್ಲಿ ಆತ್ಮ ಚತುಷ್ಪ, ನಾಲ್ಕು ಪಾದಗಳಂತೆ ಅವನಿಗೆ ನಾಲ್ಕು ಪಾದಗಳು, ಪಾದಗಳಂತೆ ಪಾದಗಳು. ಪ್ರಥಮ ಪಾದ ಮೊದಲನೇ ಅವಸ್ಥಾ ಜಾಗೃತ ಅವಸ್ಥ ವಿಶ್ವ, ಎರಡನೇ ಅವಸ್ಥಾ ಅದು ಏನು ಸ್ವಪ್ನ ಅವಸ್ಥ ತೈಜಸ, ಮೂರನೇ ಅವಸ್ಥಾ ಸುಶುಕ್ತಿ ಅವಸ್ಥ ಅದು ಯಾವುದದು ಸೋ ವಿಶ್ವ ತೈಜಸ ಪ್ರಾಜ್ಞ. ಈ ಮೂರು ಶರೀರಗಳನ್ನ ಹೆಸರಿಸುವುದರ ಮೂಲಕವಾಗಿ ಐದು ಕೋಶಗಳನ್ನು ನೆಗೆಟ್ ಮಾಡಲಾಯಿತು. ಐದು ಕೋಶಗಳನ್ನು ನೆಗೆಟ್ ಮಾಡಿದಾಗ ಸ್ವಾಮಿ ನಾಲ್ಕನೇ ಶರೀರ ಅಂತ ಕರೆಯುತ್ತೀರ. ಅದ್ಯಾವುದು ನಾಲ್ಕನೇ ಶರೀರ? ಆತ್ಮ ಚತುಷ್ಪ ಅಂತ. ಆತ್ಮನು ನಾಲ್ಕನೆಯವನಾಗಿದ್ದಾನೆ. ಯಾವುದು ಹೇಳು ಸ್ವಲ್ಪ? ಅದು ಆತ್ಮ ನಾಲ್ಕನೇ ತುರಿಯ ತುರಿಯ ಅವಸ್ಥೆ. ತುರಿಯ ಸ್ಥಿತಿಯು ತುರಿಯ ಅವಸ್ಥಾನು. ಶಬ್ದ ಶಬ್ದ ತುರಿಯ ಸ್ಥಿತಿ ಬೇರೆ, ತುರಿಯ ಅವಸ್ಥ ಬೇರೆ. ತುರಿಯ ಇದು ಅವಸ್ಥ ಅಲ್ಲ. ಅವಸ್ಥ ಅಂದ್ರೆ ಏನಾಗ್ತದೆ? ಅವಸ್ಥ ಅಂತಂದ್ರೆ ಬರೋದು ಹೋಗೋದು ಇರ್ತದೆ. ಜಾಗೃತ ಅವಸ್ಥ ಬರೋದು ಹೋಗೋದು, ಸ್ವಪ್ನ ಅವಸ್ಥ ಬರೋದು ಹೋಗೋದು, ಗಾಢ ನಿದ್ರೆ 24/7 ಅಲ್ಲ, ಗಾಢ ನಿದ್ರೆ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು. ತುರಿಯ ಅವಸ್ಥ ಗೊತ್ತಾಯ್ತಲ್ಲ. ಶಬ್ದ ಉಪಯೋಗ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅಂತೇಳಿ ಜಾಣತನ. ಶಬ್ದನ ಪ್ರಯೋಗ ಮಾಡಿದ್ರೆ ಜಾಣತನ ಇರೋದು. ಏನದು ತುರಿಯ? ತುರಿಯಾದ ಅವಸ್ಥ ಅಲ್ಲ ತುರಿಯ ಸ್ಥಿತಿ. ಈ ನಾಲ್ಕು ಈ ಮೂರು ಬಿಟ್ಟ ನಂತರ ತುರಿಯ ಸ್ಥಿತಿಯೋ, ಈ ಮೂರರಲ್ಲಿಯೂ ತುರಿಯ ಸ್ಥಿತಿನೇ ಇದೆಯೋ, ಅದು ಇನ್ನೂ ಶ್ರೇಷ್ಠವಾದ ಜ್ಞಾನ. ಮೂರರಲ್ಲಿಯೂ ತುರಿಯ ಸ್ಥಿತಿ. ನೀ ಕಾಲ ರೂಪಾಯಿ ಅಂದಾಗ ಅಲ್ಲಿ ರೂಪ ಇದೆ, ನೀ ಅರ್ಧ ರೂಪಾಯಿ ಅಂದಾಗ ಅಲ್ಲಿ ರೂಪ ಇದೆ, ನೀ ಮುಕ್ಕಾಲು ರೂಪಾಯಿ ಅಂದಾಗ ರೂಪ ಇದೆ. ನೀ ಯಾವಾಗ ಒಂದು ರೂಪಾಯಿ ಅಂತೀಯ ಅವಾಗ ಒಂದರೊಳಗೆ ಕಾಲಿದೆ, ಅರ್ಧ ಇದೆ, ಮುಕ್ಕಾಲಿದೆ ಅಂತ ಹೇಳ್ಬಿಟ್ಟು ಒಂದು ಅಂತ ಹೇಳ್ಬಿಟ್ಟು ಮುಗಿದು. ಹಾಗಾದ್ರೆ ಒಂದು ಅಂತ ಹೇಳಿದಾಗ ಅದು ನಾಲ್ಕನೇ ಇತ್ತು, ನಾ ಇರೋದೇ ಒಂದು. ಹಾಗೆ ಕಾರ್ಷಾಪಣವತ್ ಅದು ಮೂರು ಅವಸ್ಥೆಗಳು ಹೇಗಿವೆ? ನಾಲ್ಕು ನಾಲ್ಕು ಪಾದಗಳು ಮೂರು ಅವಸ್ಥೆಗಳು ಹೇಗಿವೆ? ಕಾರ್ಷಾಪಣವತ. ಕಾರ್ಷಾಪಣ ಅಂದ್ರೆ ಆಗಿನ ಕಾಲದಲ್ಲಿ ರೂಪಾಯಿ ಹೆಸರು ಕಾರ್ಷಾಪಣ. ಹೌದೋ? ಅದ್ರಲ್ಲಿ ಏನಾಗುತ್ತೆ ಈಗ? ಇವು ಯಾವ ಶರೀರಗಳ ಬಂಧನವೂ ಆತ್ಮನಿಗೆ ಇಲ್ಲ. ಅಪಾಪವಿದ್ಧಂ ಧರ್ಮ ಅಧರ್ಮಾದಿ ಪಾಪವರ್ಜಿತಂ ಅಪಾಪವಿದ್ಧಂ ಪಾಪರಹಿತನು. ಏನು ಪಾಪ? ದೃಷ್ಟ ಅದೃಷ್ಟ ಭೋಗಗಳಲ್ಲಿ ದೃಷ್ಟ ಅದೃಷ್ಟ ಭೋಗಗಳಲ್ಲಿ ಪ್ರಾಪ್ತವಾಗುವ ಫಲಗಳು ಪಾಪ ಪುಣ್ಯಗಳು ಎಂದು. ದೃಷ್ಟ ಅದೃಷ್ಟ ಭೋಗಗಳಲ್ಲಿ ಪಾಪ ಪುಣ್ಯಗಳು ಎನ್ನುವ ಎರಡು ಭಾಗ. ಅಜ್ಞಾನಿಗೆ ಅಜ್ಞಾನದ ಸಮಯದಲ್ಲಿ ಈ ಪುಣ್ಯ ಪಾಪಗಳು ಎನ್ನುವ ಭೋಗ ಫಲಗಳು ಸತ್ಯಂ. ಹೀಗಾಗಿ ಅವನು ಪಾಪಗಳಿಂದ ಭಯಬೀಳುತ್ತಾನೆ, ಪುಣ್ಯಗಳಿಗೆ ಅವನು ಇಷ್ಟಪಡ್ತಾನೆ. ಅದು ಎಷ್ಟು ಅದ್ರ ಮಟ್ಟಿಗೆ ಕಾಲ ಹಾಕ್ತಾನೆ ಗೊತ್ತಿಲ್ಲ, ಎಷ್ಟು ಅದ್ರ ಮಟ್ಟಿಗೆ ಪ್ರಯಾಣ ಮಾಡ್ತಾನೆ ಗೊತ್ತಿಲ್ಲ, ಪಾಪಗಳನ್ನು ಇಷ್ಟಪಡುವುದಿಲ್ಲ, ಆದ್ರೆ ಎಷ್ಟು ಮಟ್ಟಿಗೆ ಅವುಗಳನ್ನು ದೂರ ಇರ್ತಾನೆ ಹೇಳಲಿಕ್ಕಾಗೋದಿಲ್ಲ. ಈ ಪಾಪ ಪುಣ್ಯಗಳನ್ನು ಧರ್ಮ ಅಧರ್ಮ ಅಂತ ನಾವು ಕರಿತೀವಿ. ಅದಕ್ಕೆ ಅವ್ರು ಹಾಕ್ತಾರೆ ಅಪಾಪವಿತ್ತಂ ಧರ್ಮ ಅಧರ್ಮಾದಿ ಪಾಪ ವರ್ಜಿತ. ಸ್ವಾಮಿ, ಅಧರ್ಮ ಅನ್ನೋದು ಪಾಪ, ಧರ್ಮ ಅನ್ನೋದು ಹೇಗೆ ಪಾಪ ಆಗ್ತದೆ ಹೇಳ್ತೇನೆ. ಬಹಳ ಲಕ್ಷ ಧರ್ಮವನ್ನು ಅನುಸರಿಸದೇ ಇದ್ದಾಗ ಪಾಪ, ಅಧರ್ಮವನ್ನು ಅನುಸರಿಸಿದಾಗ ಪಾಪ. ಅಂದ್ರೇನು? ಅಧರ್ಮವನ್ನು ಮಾಡಿದ್ದೆ ಆದರೆ ಪಾಪ, ಧರ್ಮವನ್ನು ಮಾಡದೆ ಹೋದರೆ ಪಾಪ. ಅಧರ್ಮವನ್ನು ಮಾಡದೆ ಹೋದರೆ ಪುಣ್ಯ, ಧರ್ಮವನ್ನು ಮಾಡಿದರೆ ಪುಣ್ಯ. ಅರ್ಥ ಆಯ್ತು ನಮಗೆ? ಈ ಪುಣ್ಯ ಪಾಪಗಳ ಸ್ಪರ್ಶ ಅವನಿಗಿರುವುದಿಲ್ಲ, ಅವನು ಮುಕ್ತ, ಇವೆಲ್ಲವುಗಳಿಂದ ವರ್ಜಿತನಾಗಿರುತ್ತಾನೆ. ಭಾಷ್ಯ ಶುಕ್ರಂ ಇತ್ಯಾದೀನಿ ವಚಾಂಸಿ ಪುಲ್ಲಿಂಗತ್ವೇನ ಪರಿಣೇಯಾನಿ ಸಪರ್ಯಗಾತ್ ಇತಿ ಉಪಕ್ರಮ್ಯ ಕವಿರ್ಮನೀಷಿ ಇತ್ಯಾದಿನಾ ಪುಲ್ಲಿಂಗತ್ವೇನ ಉಪಸಂಹಾರ ಉಪಸಂಹಾರಾತ್ ಓ